ಆಟಗಾತಿಯು ನೀನು, ಕೈಯ ಬೊಂಬೆಯು ನಾನು, ಆಡಿಸಿ ನಗುತ್ತಿಹೇನು ಓ. ಚಿಂತೆ ಆದರೂ ಮೌನದೆ ಏತಕ್ಕೆ ನಿಂತೆ, ನನ್ನ ಮನದ ತಾಪ ತೀರು, ಒಲವ ನೀ ತೋರು. ದೇವಿ ಆಟಗಾತಿಯು ನೀನು, ಕೈಯ ಬೊಂಬೆಯು ನಾನು, ಆಡಿಸಿ ನಗುತ್ತಿಹೇನು. ನಿನ್ನ ಸನ್ನಿಧಿಯಲ್ಲಿ ಮುತ್ತಿ ನಿನ್ನ ಕಾಲಡಿಯಲ್ಲಿ, ಕಾಲವೆಲ್ಲ ಕಳೆಯುವ ಆಸೆ ನಿನ್ನ ಮಡಿಲಲ್ಲಿ. ದೇವಿ ಆಟಗಾತಿಯು ನೀನು, ಕೈಯ ಬೊಂಬೆಯು ಆಡಿಸಿ ನಗುತ್ತಿಹೇ ಏನು.